ಮೀಥೇನು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲದರಲ್ಲೂ ನಾವು ನೋಡ್ತಾ ಇದೆಲ್ಲ ಹೋಲಿಕೆ ಮಾಡ್ತಾ ಹೋದ್ರೆ ಇಂಗಾಲದ ಡೈಆಕ್ಸೈಡ್ ಇಂದ ಆಗ್ತಕ್ಕಂತ ಹಾನಿ ಬಹಳ ಹೆಚ್ಚು ಇದೆಲ್ಲ ಉಳಿದೆಲ್ಲ ಒಂದು ಅನಿಲಗಳಿಗಿಂತ ಇಂಗಾಲದ ಡೈಆಕ್ಸೈಡ್ ಇಂದ ಆಗ್ತಕ್ಕಂತ ಒಂದು ಹಾನಿ ಬಹಳಷ್ಟು ಹೆಚ್ಚು. ಹಾಗಾಗಿ ಇಂಗಾಲದ ಡೈಆಕ್ಸೈಡ್ ನ ಕಡಿಮೆ ಮಾಡೋ ಕಡೆ ನಾವು ಹೆಚ್ಚಿನ ಒಂದು ಒತ್ತನ್ನು ತೋರಿಸಬೇಕಾಗಿದೆ. ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನು ವಾತಾವರಣದಲ್ಲಿ ಕಡಿಮೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ 1750 ಔದ್ಯೋಗೀಕರಣದ ಒಂದು ಘಟ್ಟ ಅಂತ ಹೇಳ್ತೀವಿ, ಆ ಕಾಲಘಟ್ಟದಲ್ಲಿ ಅಲ್ಲಿಂದ ಈಚೆಗೆ ಸುಮಾರು 300 ವರ್ಷದಲ್ಲಿ ಸುಮಾರು 1.4 ಡಿಗ್ರಿ ಸೆಂಟಿಗ್ರೇಡ್ ನಷ್ಟು ಉಷ್ಣಾಂಶ ಜಾಸ್ತಿ ಆಗಿದೆ. ಅಂದ್ರೆ ಆ ಇಂಡಸ್ಟ್ರಿಯಲ್ ಪೀರಿಯಡ್ ಆ ಒಂದು ಘಟ್ಟಕ್ಕೂ ಇವಾಗಲಿಗೂ ನೀವು ಹೋಲಿಸಿದ್ರೆ ಸುಮಾರು 1.4 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಜಾಸ್ತಿ ಆಗಿದೆ. ಬಹಳ ಹೆಚ್ಚಿನ ಪ್ರಮಾಣ ಅಂತಾನೆ ಹೇಳ್ಬೋದು ಇದನ್ನ, ಉಷ್ಣಾಂಶ ಹೆಚ್ಚಿಗೆ ಆಗಿರೋದು. ಈ ಒಂದು ಉಷ್ಣಾಂಶ ಯಾವ ರೀತಿ ಕೃಷಿ ಮೇಲೆ ನಮಗೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಬಹಳ ಮುಖ್ಯವಾಗಿ ಕೆಲವು ಬೆಳೆಗಳಲ್ಲಿ, ಉದಾಹರಣೆಗೆ ಗೋಧಿ, ಉತ್ತರ ಭಾರತದಲ್ಲಿ ಬೆಳೀತಕ್ಕಂತ ಮತ್ತೆ ಬೇರೆ ಶೀತವಲಯದಲ್ಲಿ ಬೆಳೀತಕ್ಕಂತ ಒಂದು ಬೆಳೆಗಳಲ್ಲಿ ಗೋಧಿ ಪ್ರಮುಖವಾದ್ದು. ಅದೇ ರೀತಿ ನಮ್ಮ ಭಾಗದಲ್ಲಿ ಬೆಳೀತಕ್ಕಂತ ಅಕ್ಕಿ, ಈ ಎರಡು ಬೆಳೆಗಳ ಮೇಲೂ ಸಹ ಈ ಒಂದು ಉಷ್ಣಾಂಶ ಜಾಸ್ತಿ ಆಗಿರೋದು ಪರಿಣಾಮ ಬೀರ್ತಾ ಇದೆ. ಹೇಗೆ ಅಂತಂದ್ರೆ ಬಹಳ ಮುಖ್ಯವಾಗಿ ಗೋಧಿಗೆ ರಾತ್ರಿ ಉಷ್ಣಾಂಶ ಬಹಳ ಕಡಿಮೆ ಇರಬೇಕು ಮತ್ತೆ ಹಗಲಿನ ಉಷ್ಣಾಂಶ ಸಾಧಾರಣವಾಗಿ ಇರಬೇಕು. ಹೀಗಿದ್ದಾಗ ಮಾತ್ರ ನಮ್ಮ ಒಂದು ಇಳುವರಿ ಹೆಚ್ಚಿಗೆ ನಿರೀಕ್ಷೆ ಮಾಡಬಹುದು. ಆದ್ರೆ ಏನಾಗುತ್ತೆ, ಗೋಧಿನಲ್ಲಿ ರಾತ್ರಿ ಮತ್ತು ಹಗಲಿನ ಉಷ್ಣಾಂಶದಲ್ಲಿ ಇರತಕ್ಕಂತಹ ವ್ಯತ್ಯಾಸ ಬಹಳ ಕಡಿಮೆ ಇದ್ದಾಗ, ಅಂದ್ರೆ ರಾತ್ರಿ ಉಷ್ಣಾಂಶ ತುಂಬಾ ಕಡಿಮೆ ಇರಬೇಕು, ಹಗಲಿನ ಉಷ್ಣಾಂಶ ಜಾಸ್ತಿ ಇರಬೇಕು, ಅದರ ವ್ಯತ್ಯಾಸ ಜಾಸ್ತಿ ಇರಬೇಕು ಆ ಒಂದು ಉಷ್ಣಾಂಶ ರಾತ್ರಿ ಮತ್ತು ಹಗಲಿನ ಉಷ್ಣಾಂಶದಲ್ಲಿ. ವಿಶೇಷವಾಗಿ ರಾತ್ರಿ ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇದೆ ಈ ಒಂದು ವಾತಾವರಣದ ವೈಪರೀತ್ಯದಿಂದ. ಏನಾಗ್ತಾ ಇದೆ, ಈ ಒಂದು ಗೋಧಿಯ ಒಂದು ಬೆಳವಣಿಗೆ ಅವಧಿನೇ ಕಡಿಮೆ ಆಗ್ಬಿಡ್ತಾ ಇದೆ. ಮುಖ್ಯವಾಗಿ ಯಾವಾಗ ಬೆಳವಣಿಗೆ ಅವಧಿ ಕಡಿಮೆ ಆಗುತ್ತೆ, ಇಳುವರಿ ಕಡಾಖಂಡಿತವಾಗಿ ಅದು ಕುಂಠಿತವಾಗುತ್ತೆ. ಅದೇ ರೀತಿ ಅಕ್ಕಿನಲ್ಲಿ ತಗೊಂಡ್ರೆ, ನಮ್ಮ ಭತ್ತದಲ್ಲಿ ಸಾಮಾನ್ಯವಾಗಿ ಈ ಒಂದು ಹೂವಾಡೋ ಹಂತ ಮತ್ತೆ ಒಂದು ಕಾಳು ಕಚ್ಚೋ ಹಂತದಲ್ಲಿ ಈ ಉಷ್ಣಾಂಶ ಹೆಚ್ಚಿಗೆ ಆಗ್ತಕ್ಕಂತ ಸನ್ನಿವೇಶದಲ್ಲಿ 35 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇದು ತಡ್ಕೊಳ್ಳುತ್ತೆ. ಆ 35ಕ್ಕಿಂತ ಉಷ್ಣಾಂಶ ಜಾಸ್ತಿ ಹೋದಾಗ ಪರಾಗಸ್ಪರ್ಶ ಕ್ರಿಯೆ ಹೊಂದಿ ಅದು ಬೀಜ ಕಾಳು ಕಟ್ಟೋದು ಇದೆ, ಅದರ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಅವಧಿನಲ್ಲೂ ಸಹ ಸ್ವಲ್ಪ ದಿವಸ ಬೇಗನೆ ಅದು ಬೆಳೆ ಕಟಾವಿಗೆ ಬರೋದ್ರಿಂದ ಅವಧಿನಲ್ಲೂ ಕಡಿಮೆ ಆಗೋದು, ಜೊತೆಗೆ ಈ ಒಂದು ಪರಾಗಸ್ಪರ್ಶ ಕ್ರಿಯೆ ಮತ್ತು ಕಾಳು ಕಚ್ಚೋ ಕ್ರಿಯೆ ಮೇಲೆ ಪರಿಣಾಮ ಬೀರೋದ್ರಿಂದ ಅಕ್ಕಿ ಇಳುವರಿನೂ ಸಹ ಕಡಿಮೆ ಆಗುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ, ಉಷ್ಣಾಂಶ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದ್ರೆ ಬಹಳ ಮುಖ್ಯವಾಗಿ ಈ ಒಂದು ಏನು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ಹಸಿರು ಅನಿಲದ ಒಂದು ಪರಿಣಾಮ ಅಂತ, ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ. ಇದು ಯಾಕೆ ಏನು ಇದಕ್ಕೆ ಕಾರಣ ಅಂತ ನೋಡ್ತಾ ಹೋದ್ರೆ, ಹಸಿರು ಮನೆ ಪರಿಣಾಮ ಅಂತಂದ್ರೆ ಬಹಳ ಮುಖ್ಯವಾಗಿ ಸೂರ್ಯನಿಂದ ಬರ್ತಕ್ಕಂತ ಸೂರ್ಯರಶ್ಮಿ ಶಾರ್ಟ್ ವೇವ್ ರೇಡಿಯೇಷನ್ ಅಂತ ಹೇಳ್ತೀವಿ. ಆ ಒಂದು ಶಾರ್ಟ್ ವೇವ್ ರೇಡಿಯೇಷನ್ ಬರ್ತಕ್ಕಂತ ಒಂದು ಏನು ವಿಕಿರಣಗಳಿದಾವೆ ಅದು ಭೂಮಿಗೆ ತಟ್ಟಿ ನಂತರ ಸ್ವಲ್ಪ ಮಟ್ಟಿಗೆ ಅದು ಭೂಮಿ ಹೀರ್ಕೊಳ್ಳುತ್ತೆ, ಇನ್ನೊಂದು ಸ್ವಲ್ಪ ವಾತಾವರಣಕ್ಕೆ ವಾಪಸ್ ಬಿಡುತ್ತೆ. ಈ ವಾಪಸ್ ಬಿಟ್ಟಾಗ ವಾಪಸ್ ಹೋಗುವಾಗ ಅದು ಲಾಂಗ್ ವೇವ್ ರೇಡಿಯೇಷನ್ ಆಗಿ ಪರಿವರ್ತನೆ ಆಗುತ್ತೆ. ಅಂದ್ರೆ ಶಾರ್ಟ್ ವೇವ್ ರೇಡಿಯೇಷನ್ ಅಂದ್ರೆ ಕಡಿಮೆ ವೇವ್ ಲೆಂತ್ ಇರತಕ್ಕಂತ ಒಂದು ಏನು ಇನ್ಫ್ರಾರೆಡ್ ರೇಸ್ ಏನು ಬರುತ್ತೆ ಅದು ಹೆಚ್ಚಿಗೆ ವೇವ್ ಲೆಂತ್ ಇರತಕ್ಕಂತ ಇದಾಗಿ ವಾಪಸ್ಸು ವಾತಾವರಣಕ್ಕೆ ಹೋಗ್ತಕ್ಕಂಥದ್ದು. ಇದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ. ಆದ್ರೆ ನಾನು ಇವಾಗ ಕೆಲವು ಅನಿಲಗಳನ್ನು ಹೇಳಿದೆ, ಮೀಥೇನು, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಸಲ್ಫರ್ ಹೆಕ್ಸಾಫ್ಲೋರೈಡ್, ಈ ತರದ ಒಂದು ಹಸಿರು ಮನೆ ಅನಿಲಗಳು ಅಂತ ಏನ್ ಹೇಳ್ತೀವಿ. ಈ ಅನಿಲಗಳ ಪ್ರಮಾಣ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇದು ಈ ವಾಪಸ್ ಹೋಗ್ತಕ್ಕಂತ ಸೂರ್ಯನ ವಿಕಿರಣಗಳನ್ನ ಈ ಎಲ್ಲಾ ಅನಿಲಗಳು ಹಿಡಿದಿಟ್ಕೊಳ್ಳೋದ್ರಿಂದ ವಾತಾವರಣ ಬಿಸಿಯಾಗ್ತಾ ಹೋಗುತ್ತೆ. ಈ ರೀತಿ ಬಿಸಿಯಾಗೋದ್ರಿಂದ ಉಷ್ಣಾಂಶದಲ್ಲಿ ಏರಿಕೆ ಆಗೋದನ್ನ ನಾವು ನೋಡಿದೀವಿ. ಇವಾಗ ಸುಮಾರು ನೀವು ಅದನ್ನೇ ನಾನು ಹೇಳ್ತಾ ಇದ್ದೆ ಇಂಡಸ್ಟ್ರಿಯಲ್ ಪೀರಿಯಡ್ ಅಂತ, ಅಂದ್ರೆ ಒಂದು ಔದ್ಯೋಗೀಕರಣದ ಒಂದು ಅವಧಿಗಿಂತ ಇವಾಗಲಿನ ಅವಧಿಗೆ ಹೋಲಿಸಿದ್ರೆ ಸುಮಾರು 389 ಇಂಗಾಲದ ಡೈಆಕ್ಸೈಡ್ ವಾತಾವರಣದಲ್ಲಿ ಇರುತ್ತೆ. ಆದ್ರೆ ಅದು ಆ ಸಮಯದಲ್ಲಿ ಇದ್ದಿದ್ದು, ಆದ್ರೆ ಇತ್ತೀಚೆಗೆ ನಾವು ನೋಡಿದಾಗ ಇದ್ರ ಪ್ರಮಾಣ ಸುಮಾರು 480 ಹೋಗಿದೆ. ಅಂದ್ರೆ 389 ದಶಲಕ್ಷದಲ್ಲಿ 100 ಪ್ರಮಾಣ ಏರಿಕೆಯಾಗಿರೋದನ್ನ ನೋಡ್ತೀವಿ. ನೀವು ಕೆಲವು ಟೈಮು ಅದನ್ನ ಬೇರೆ ತರ ವಿಶ್ಲೇಷಣೆ ಮಾಡಬಹುದು. ಏನು ಅಂತಂದ್ರೆ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಆದಷ್ಟು ಸಾಮಾನ್ಯವಾಗಿ ಈ ಒಂದು ಎಲ್ಲಾ ಸಸ್ಯಗಳಿಗೂ ಇಂಗಾಲ ಬೇಕು. ಇಂಗಾಲ ಬೆಳೆ ಉತ್ಪಾದನೆಗೆ ಈ ಒಂದು ಇಂಗಾಲದ ಡೈಆಕ್ಸೈಡ್ ಬಹಳ ಪ್ರಮುಖವಾದ ಒಂದು ಪರಿಕರ. ಖಂಡಿತ ಸರ್, ಇಂಗಾಲದ ಡೈಆಕ್ಸೈಡ್ ಅನ್ನ ಹೆಚ್ಚಿಗೆ ಆದಷ್ಟು ಒಳ್ಳೇದು ಅಂತ ಹೇಳಿ ನಾವು ಭಾವಿಸಬಹುದು. ಆದ್ರೆ ಏನಾಗ್ತಾ ಇದೆ ಅಲ್ಲಿ ಅಂತಂದ್ರೆ, ಇಂಗಾಲದ ಡೈಆಕ್ಸೈಡ್ ಖಂಡಿತ ವಾತಾವರಣದಲ್ಲಿ ಜಾಸ್ತಿ ಆದ್ರೆ ಒಳ್ಳೇದೇನೋ ಸರಿ, ಆದ್ರೆ ಈ ಇಂಗಾಲದ ಡೈಆಕ್ಸೈಡ್ ಏನು ಜಾಸ್ತಿ ಆಗ್ತಾ ಇದೆ ಅದರಿಂದ ಬರ್ತಕ್ಕಂಥ ಲಾಭ ನಮಗೆ ಉಷ್ಣಾಂಶ ಹೆಚ್ಚಾಗ್ತಾ ಇರತಕ್ಕಂತ ಲಾಭಕ್ಕಿಂತ ಕಡಿಮೆ ಇದೆ. ಅಂದ್ರೆ ಉಷ್ಣಾಂಶ ಹೆಚ್ಚಾಗೋದ್ರಿಂದ, ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿಯಾಗಿ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಅಲ್ಲಿ ಬೆಳೆಯ ಅವಧಿ, ಒಂದು ಬೆಳೆ ಇಳುವರಿ ಕಡಿಮೆ ಆಗೋದು, ಕುಂಠಿತವಾಗೋದು. ಅವಧಿ ಕಡಿಮೆ ಆಗೋದ್ರಿಂದ ಇಳುವರಿ ಕುಂಠಿತ ಆಗೋದನ್ನ ನಾವು ನೋಡ್ತೀವಿ. ಹಾಗಾಗಿ ಇಂಗಾಲದ ಡೈಆಕ್ಸೈಡ್ನ ಒಂದು ಲಾಭ ಏನು ಸಿಗುತ್ತೆ ಅದರ ಲಾಭ ನಮಗೆ ಸರಿಯಾಗಿ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ. ಆ ದೃಷ್ಟಿಯಿಂದ ಈ ಇಂಗಾಲದ ಡೈ ಆಕ್ಸೈಡ್ನ ಪ್ರಮಾಣವನ್ನ ಒಂದು ನಿರ್ದಿಷ್ಟ ಪ್ರಮಾಣದಲ್ಲೇ ವಾತಾವರಣದಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತೀವಲ್ಲ ಅಷ್ಟೇ ಪ್ರಮಾಣದಲ್ಲಿ ಇಟ್ಕೊಂಡೇ ನಾವು ದೈನಂದಿನ ಚಟುವಟಿಕೆಗಳನ್ನು ನಡೆಸಬೇಕಾಗುತ್ತೆ. ಆದರೆ ಹೆಚ್ಚಿಗೆ ಆದಾಗ ಈ ಒಂದು ಸಮಸ್ಯೆಗಳು ಬೇರೆ ಬೇರೆ ಬೆಳೆಗಳಲ್ಲಿ ಬರುತ್ತೆ. ಇದೊಂದೇ ಅಲ್ಲ, ಬರೀ ಒಂದು ಬೆಳೆ ಅವಧಿ ಒಂದೇ ಅಲ್ಲ, ಬೇರೆ ಬೇರೆ ಕೆಲವು ಕೃಷಿ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಗೂ ಸಹ ಈ ಒಂದು ಇಂಗಾಲದ ಡೈ ಆಕ್ಸೈಡ್ ಅಥವಾ ವಾತಾವರಣದ ಒಂದು ಉಷ್ಣಾಂಶ ಜಾಸ್ತಿ ಆಗೋದು ನಮಗೆ ಬಹಳ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಹೆಚ್ಚು ಉಷ್ಣ ಇರತಕ್ಕಂಥ ನಮ್ಮ ಪ್ರದೇಶ ಸೌತ್ ಈಸ್ಟ್ ಏಷ್ಯಾ ಅಂತ ಹೇಳ್ತೀವಿ, ಈ ಒಂದು ಪ್ರದೇಶದಲ್ಲಿ ನೀರಿನ ಒಂದು ಅಭಾವವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವವಾಗುತ್ತೆ ಹೆಚ್ಚು ಹೆಚ್ಚು ಉಷ್ಣಾಂಶ ಆಗೋದ್ರಿಂದ. ನಮ್ಮ ಒಂದು ರಾಜ್ಯ ತಗೊಂಡ್ರೆ 75% ಭಾಗ ಕೃಷಿ ಕ್ಷೇತ್ರ ಮಳೆಯಾಶ್ರಿತ ಪ್ರದೇಶ. ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ನೀರಿನ ಒಂದು ಪ್ರಮಾಣ ಕಡಿಮೆ ಆಗೋದು ಸಹ ಒಂದು ಬೆಳೆಗಳ ಒಂದು ಬೆಳವಣಿಗೆಗೆ ಒಂದು ವ್ಯತಿರಿಕ್ತ ಒಂದು ಪರಿಣಾಮ ಬೀರುತ್ತೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು ಸಾಕಷ್ಟು ಏನು ಈ ಒಂದು ವಾತಾವರಣದ ವೈಪರೀತ್ಯದಿಂದ ಈ ಒಂದು ಪ್ರವಾಹ ಆಗ್ತಕ್ಕಂಥದ್ದು ಹೆಚ್ಚಿಗೆ ಪ್ರವಾಹ ಆಗ್ತಕ್ಕಂಥದ್ದು ಅಥವಾ ಮಳೆ ಕಡಿಮೆ ಆಗ್ತಕ್ಕಂಥದ್ದು ಒಂದೇ ವರ್ಷದಲ್ಲಿ ಎರಡೂ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಕಳೆದ 2 ವರ್ಷದಿಂದ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರವಾಹದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದೇ ರೀತಿ ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ಅದೇ ವರ್ಷದಲ್ಲಿ ಸುಮಾರು 100 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತ ಹೇಳಿ ಘೋಷಣೆ ಮಾಡಿದ್ರು. ಅಂದ್ರೆ ಒಂದೇ ವರ್ಷದಲ್ಲಿ ವಿಚಿತ್ರವಾದ ಒಂದು ಸನ್ನಿವೇಶ ಒಂದೇ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡೂ ಭಾಗದಲ್ಲಿ ಬೇರೆ ಬೇರೆ ವಿಭಿನ್ನವಾದ ಒಂದು ಸನ್ನಿವೇಶವನ್ನ ನಾವು ನೋಡಿದ್ವಿ. ಈ ಒಂದು ಇದು ಯಾಕಾಗ್ತಾ ಇದೆ ಅಂತಂದ್ರೆ ಮಾನ್ಸೂನ್ ಮಳೆ ಏನ್ ಬರುತ್ತೆ ಮುಂಗಾರಿನಲ್ಲಿ ಆ ಮುಂಗಾರು ಮಳೆನಲ್ಲಿ ಆಗ್ತಕ್ಕಂತ ವ್ಯತ್ಯಾಸನೂ ಇದಕ್ಕೆ ಬಹಳ ಮುಖ್ಯವಾದ ಕಾರಣ. ಇವಾಗ ನಾವು ನೋಡಬಹುದು, ಇವಾಗ ಒಂದು 2 ವರ್ಷದಿಂದ ನಾನು ವಿಶ್ಲೇಷಣೆ ಮಾಡಿ ನೋಡ್ತಾ ಇದ್ವಿ, ನಮ್ಮ ಒಂದು ಮಳೆಯನ್ನ ಬೀಳ್ತಕ್ಕಂತ ನಮ್ಮ KRS ಅಣೆಕಟ್ಟೆಗೆ ಬರ್ತಕ್ಕಂತ ಒಂದು ಪ್ರದೇಶದಲ್ಲಿ ಅಚ್ಚುಕಟ್ಟು ಪ್ರದೇಶ ಅಥವಾ ಒಂದು ಕ್ಯಾಚ್ಮೆಂಟ್ ಏರಿಯಾ ಅಂತ ಏನ್ ಹೇಳ್ತೀವಿ ಅಲ್ಲಿಂದ ಬರ್ತಕ್ಕಂಥ ಬೀಳ್ತಕ್ಕಂಥ ಮಳೆಯ ಒಂದು ಪ್ರಮಾಣವನ್ನ ಅವಲೋಕನ ಮಾಡ್ತಾ ಇದ್ವಿ. ಮಾಡಿದಾಗ ಏನ್ ನಮ್ ಕಂಡು ಬಂದಿದ್ದು ಅಂದ್ರೆ ಇವಾಗ 2017-18 ಸಾಲಿನಲ್ಲಿ KRS ಅಣೆಕಟ್ಟು ಯಾವಾಗ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ತುಂಬಿದ್ದು. ಆ ಅಕ್ಟೋಬರ್ ನಲ್ಲಿ ತುಂಬುವಾಗ ಅಕ್ಟೋಬರ್ ವರೆಗೂ ಮಳೆ ಅಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಆ ಒಂದು ಸನ್ನಿವೇಶದಲ್ಲಿ ಒಂದು ವಾರದಲ್ಲಿ ಈ ಒಂದು KRS ಅಣೆಕಟ್ಟು ತುಂಬುವಂತ ಸನ್ನಿವೇಶ ನಿರ್ಮಾಣ ಆಯಿತು. ಅಂದ್ರೆ ಇದು ಏನನ್ನು ಸೂಚಿಸುತ್ತೆ ಅಂತಂದ್ರೆ ಅತಿ ಹೆಚ್ಚು ಮಳೆಯ ದಿನಗಳು ಅಂದ್ರೆ ತುಂಬಾ ಹೆಚ್ಚಿನ ಒಂದು ತೀವ್ರತೆಯಲ್ಲಿ ಮಳೆ ಬೀಳುತ್ತೆ. ಮಳೆ ಬಿದ್ದಾಗ ಅದು ಒಂದು 6-7 ದಿವಸದಲ್ಲೇ ಅಷ್ಟು ಈ ಒಂದು KRS ತುಂಬುವಂತ ಒಂದು ಮಳೆ ಬಿದ್ದಿದೆ ಅಂತಂದ್ರೆ ಎಷ್ಟು ಅಗಾಧ ಪ್ರಮಾಣದಲ್ಲಿ ಬಿದ್ದಂತ ಮಳೆ ಅಂತ ನಾವು ಅದನ್ನ ಊಹಿಸಬಹುದು. ಹೀಗೆ ಹೆಚ್ಚಿನ ಹೆಚ್ಚು ಮಳೆ ಬಹಳ ಕಡಿಮೆ ಅವಧಿನಲ್ಲಿ ಮಳೆ ಬೀಳೋದ್ರಿಂದ ನಮ್ಮ ಈ ಖುಷ್ಕಿ ಬೇಸಾಯದಲ್ಲಿ ಮಳೆಯಾಶ್ರಿತ ಬೆಳೆಗಳಿಗೆ ಏನು ಪ್ರಯೋಜನ ಆಗಲ್ಲ. ಯಾಕೆಂತಂದ್ರೆ ಈ ಮಳೆಯಾಶ್ರಿತ ಬೆಳೆಗಳಿಗೆ ಬಹಳ ಮುಖ್ಯವಾಗಿ ಮಳೆಯ ಹಂಚಿಕೆ ಅಂತ ಹೇಳ್ತೀವಿ. ಒಂದೇ ಸಾರಿ ಮಳೆ ಬಿದ್ರೆ ಏನು ಉಪಯೋಗ ಆಗಲ್ಲ, ಒಂದು ವಾರದಲ್ಲಿ ಅಥವಾ 15 ದಿವಸದಲ್ಲಿ. ಆ ಒಂದು ಮಳೆಯ ಒಂದು ಹಂಚಿಕೆ ಆ ಬೆಳೆಯ ಬೆಳವಣಿಗೆ ಅವಧಿ ಪೂರ್ತಿ ಸಾಕಷ್ಟು ಅದು ಹಂಚಿಕೆ ಆದ್ರೆ ಹಂತದಲ್ಲಿ ಸಿಗಬೇಕು. ಅವಾಗ ಆ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿನೂ ಇರುತ್ತೆ. ಒಂದೇ ಸತಿ ಮಳೆ ಬಿದ್ದಾಗ ಏನಾಗುತ್ತೆ ಅಂತಂದ್ರೆ ಅದು ರನ್ ಆಫ್ ಅಂತ ಹೇಳ್ತೀವಿ, ಅಂದ್ರೆ ಕೊಚ್ಚಣೆಯ ಒಂದು ಮಳೆ. ಹೆಚ್ಚು ಪ್ರಮಾಣದಲ್ಲಿ ಮಳೆ ನೀರಿನ ಜೊತೆಗೆ ಈ ಒಂದು ಮಣ್ಣಿನ ಪೋಷಕಾಂಶಗಳನ್ನು ಸಹ ಸಾಕಷ್ಟು ಕೊಚ್ಚಿಕೊಂಡು ಹೋಗುತ್ತೆ. ಸಾಮಾನ್ಯವಾಗಿ ನಮ್ಮ ಒಂದು ಅಂದಾಜಿನ ಪ್ರಕಾರ 1 ಹೆಕ್ಟೇರ್ ಪ್ರದೇಶದಿಂದ ಸುಮಾರು 16 ಟನ್ ಅಷ್ಟು ಈ ಒಂದು ಮಣ್ಣು ಕೊಚ್ಚಣೆ ಆಗುತ್ತೆ. ಈ ರೀತಿ ಹೆಚ್ಚು ಹೆಚ್ಚು ಮಳೆ ಬೀಳತಕ್ಕಂಥ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮಣ್ಣಿನ ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ಮಣ್ಣಿನ ಫಲವತ್ತತೆನೂ ಸಹ ಸಾಕಷ್ಟು ಹಾನಿಯಾಗುತ್ತೆ. ಯಾಕೆಂತಂದ್ರೆ ಒಂದು ಮೇಲ್ಮೈ ಮಣ್ಣು ಒಂದು 6 ಅಂಗುಲ ಮಣ್ಣು ನಿರ್ಮಾಣ ಆಗಬೇಕಾದ್ರೆ ಸುಮಾರು 2 ಮಿಲಿಯನ್ ವರ್ಷ ಅಂತ ಹೇಳ್ತೀವಿ. ಅಷ್ಟು ದೀರ್ಘ ಅವಧಿ ಬೇಕು ಅದನ್ನು ಮಣ್ಣು ನಿರ್ಮಾಣ ಆಗಲಿಕ್ಕೆ. ಆ ನಿರ್ಮಾಣ ಆದಂಥ ಮೇಲ್ಮಣ್ಣು ಕೊಚ್ಚಣೆ ಆದರೆ ನಮಗೆ ಬಹುತೇಕ ನಮ್ಮ ಮಣ್ಣಿನ ಫಲವತ್ತತೆ ಬಹಳ ಕ್ಷೀಣಿಸುತ್ತೆ. ಫಲವತ್ತತೆ ಕ್ಷೀಣಿಸಿದ್ರೆ ನಮ್ಮ ಬಹುತೇಕ ಬೆಳೆಗಳ ಒಂದು ಉತ್ಪಾದಕತೆ ಕುಂಠಿತವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ದೃಷ್ಟಿಯಿಂದ ಈ ಒಂದು ಹವಾಮಾನ ವೈಪರೀತ್ಯದ ಮೇಲೆ ಅಥವಾ ಈ ಒಂದು ಹೆಚ್ಚು ಹೆಚ್ಚು ತಾಪಮಾನ ಆಗ್ತಾ ಇರೋದನ್ನ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಒಂದು ಚಟುವಟಿಕೆಗಳಿಂದ ಕಡಿವಾಣ ಹಾಕೋದು ಬಹಳ ಮುಖ್ಯ ಆಗುತ್ತೆ. ಇದನ್ನ ಹೀಗೆ ಬಿಟ್ಕೊಂಡೋದ್ರೆ ಮುಂದಿನ ದಿನಗಳಲ್ಲಿ ನಮಗೆ ನೀರಿಗೂ ಸಮಸ್ಯೆ ಆಗುತ್ತೆ, ಆಹಾರಕ್ಕೂ ಸಮಸ್ಯೆ ಆಗುತ್ತೆ. ಜೊತೆಗೆ ನಮ್ಮ ಒಂದು ಜನಸಂಖ್ಯೆನೂ ಸಹ ಬಹಳಷ್ಟು ಹೆಚ್ಚಿಗೆ ಆಗ್ತಾ ಇರತಕ್ಕಂಥದ್ದು. ಇವಾಗಲೇ ನಾವು 138 ಕೋಟಿ ತಲುಪಿದ್ದೀವಿ. ಇವರೆಲ್ಲರಿಗೂ ಆಹಾರ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಬಹಳಷ್ಟು ನಾವು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಖುಷ್ಕಿ ಜಮೀನಿನಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಇದನ್ನ ಉತ್ಪಾದಕತೆಯನ್ನು ನಾವು ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ನಾವು ಆಗಲೇ ಇವಾಗ ಆಲ್ರೆಡಿ ನಾವು ಇದನ್ನು ನೋಡಿದ್ದೀವಿ, ಏನು ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್, ಇವಾಗ ಎವರ್ ಗ್ರೀನ್ ರೆವಲ್ಯೂಷನ್ ಅಂತ ಮಾತಾಡ್ತೀವಿ ಅಥವಾ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಮತ್ತೆ ಎವರ್ ಗ್ರೀನ್ ರೆವಲ್ಯೂಷನ್. ಎವರ್ಗ್ರೀನ್ ರೆವಲ್ಯೂಷನ್ ಅಂದ್ರೆ ಸತತವಾಗಿ ನಾವು ಉತ್ಪಾದಕತೆನ ಜಾಸ್ತಿ ಮಾಡ್ಕೋತಾನೆ ಹೋಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಖುಷ್ಕಿ ಬೇಸಾಯದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಒಂದು ಪಾತ್ರ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಈ ನೀರಾವರಿ ಪ್ರದೇಶ ಒಂದು ಸೀಮಿತವಾದ ಪ್ರದೇಶದಲ್ಲೇ ಆಗುತ್ತೆ, ಇನ್ನು ಹೆಚ್ಚು ಹೆಚ್ಚು ನೀರಾವರಿ ಪ್ರದೇಶ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಮಳೆಯಾಶ್ರದಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಆ ಬೆಳೆಗಳ ಒಂದು ಉತ್ಪಾದಕತೆನ ಹೆಚ್ಚಿಗೆ ಮಾಡ್ಕೊಳ್ಳೋ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡೋದು ಖಂಡಿತವಾಗ್ಲೂ ನಮಗೆ ಬಹಳ ಅನಿವಾರ್ಯ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಹಾರದ ಒಂದು ಬೇಡಿಕೆಯನ್ನು ಪೂರೈಸಲು. ಹಾಗಾಗಿ ಇಲ್ಲಿ ಈ ಬಹಳ ಮುಖ್ಯವಾಗಿ ಈ ಒಂದು ಏನು ಈ ಒಂದು ಹವಾಮಾನ ವೈಪರೀತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಇದಕ್ಕೆ ಸಾಕಷ್ಟು ಕೆಲವು ಕ್ರಮಗಳನ್ನು ಸಹ ನಾವು ಅನುಸರಿಸೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲೇನಪ್ಪ ಅಂತಂದ್ರೆ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತೀವಿ ಅಥವಾ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಹವಾಮಾನ ಬದಲಾದ ಹವಾಮಾನಕ್ಕೆ ತಕ್ಕಂತ ಒಂದು ತಳಿಗಳು ಮತ್ತು ತಂತ್ರಜ್ಞಾನಗಳನ್ನ ನಾವು ಅಳವಡಿಸೋದು ಬಹಳ ಮುಖ್ಯ ಆಗುತ್ತೆ. ಆ ತರದ ಏನಾದರೂ ತಳಿಗಳು ತಂತ್ರಜ್ಞಾನ ಈಗಾಗಲೇ ಅಭಿವೃದ್ಧಿ ಪಡಿಸಲಾಗಿದೆಯಾ ಹೇಗೆ? ಹೌದು ಸರ್, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಈ ಒಂದು ತಂತ್ರಜ್ಞಾನಗಳು ಅಂತ ಅಂದ ತಕ್ಷಣ ನಾನು ಇಂಗಾಲದ ಬಗ್ಗೆನೇ ಮಾತಾಡ್ತಾ ಇದ್ದೆ. ಕಾರ್ಬನ್ ಡೈಆಕ್ಸೈಡ್ ಅಂತ ಇಂಗಾಲ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅನ್ನ ವಾತಾವರಣದಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳೋದೇನೆ ಅಂದ್ರೆ ಹೆಚ್ಚಿಗೆ ಆಗೋದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಬೇರೆ ಬೇರೆ ವಿಧದಲ್ಲಿ ಇಂಗಾಲವನ್ನ ಸ್ಥಿರೀಕರಣ ಮಾಡತಕ್ಕಂತ ತಂತ್ರಜ್ಞಾನಗಳು ಸಾಕಷ್ಟು ಬಂದಿದ್ದಾವೆ. ಇಲ್ಲಿ ಸ್ಥಿರೀಕರಣ ಅಂತಂದ್ರೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ ಇದನ್ನ. ಅಂದ್ರೆ ಇಂಗಾಲದ ಡೈಆಕ್ಸೈಡ್ನ ಸ್ಥಿರೀಕರಣ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎರಡು ವಿಧಾನದಲ್ಲಿ ಈ ಒಂದು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ, ಇಂಗಾಲವನ್ನ ಹಿಡಿದಿಟ್ಕೊಳ್ತಕ್ಕಂತ ಒಂದು ತಂತ್ರಜ್ಞಾನಗಳು. ಬಹಳ ಮುಖ್ಯವಾಗಿ ಇಲ್ಲಿ ಇಂಗಾಲವನ್ನು ಹಿಡಿದಿಟ್ಕೊಳ್ಳೋದು ಅಂತಂದ್ರೆ ನೇರವಾಗಿ ಹಿಡಿದಿಟ್ಕೊಳ್ಳೋದು ಅಂತಂದ್ರೆ ಸಾಮಾನ್ಯವಾಗಿ ಸಸ್ಯಗಳಿಗೆ ಆ ಒಂದು ಶಕ್ತಿ ಇರತಕ್ಕಂಥದ್ದು, ಇಂಗಾಲವನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಸಸ್ಯಗಳಿಗೆ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಸ್ಯಗಳು ಅಂತಂದ ತಕ್ಷಣ ನಮಗೆ ಅಫಾರೆಸ್ಟೇಷನ್ ಅಥವಾ ಒಂದು ಕನ್ವೆನ್ಷನಲ್ ಅರಣ್ಯ ಅಂತಂದ್ರೆ ಸಾಮಾನ್ಯವಾದ ಒಂದು ಅರಣ್ಯ ಪ್ರದೇಶ ಏನಿದೆ ಆ ಪ್ರದೇಶ, ಜೊತೆಗೆ ನಮ್ಮ ಕೃಷಿ ಜಮೀನಿನಲ್ಲೂ ಸಹ ಅರಣ್ಯದ ಸಸಿಗಳನ್ನ ಅರಣ್ಯದ ಗಿಡಗಳನ್ನ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಮರಗಳ ಬೇರುಗಳಿಗೆ ಈ ಒಂದು ನೀರು ಮತ್ತೆ ಮಣ್ಣನ್ನು ಹಿಡಿದಿಟ್ಕೊಳ್ತಕ್ಕಂತ ಶಕ್ತಿ ಬಹಳ ಹೆಚ್ಚಿದೆ ನಮ್ಮ ಹೊಲದ ಬೆಳೆಗಳಿಗೆ ಹೋದಾಗ. ಯಾಕೆಂತಂದ್ರೆ ಇವು ಬೇರು ಬಹಳ ಆಳಕ್ಕೆ ಹೋಗೋದ್ರಿಂದ ಆಳದಲ್ಲಿ ಇರತಕ್ಕಂಥ ತೇವಾಂಶವನ್ನು ಹೀರ್ಕೊಳ್ಳಕ್ ಅವಕಾಶ ಆಗುತ್ತೆ. ಪೋಷಕಾಂಶಗಳನ್ನು ಸಹ ಮೇಲ್ಭಾಗಕ್ಕೆ ತಂದು ನಾವೇನು ಬೇರೆ ನಮ್ಮ ಕೃಷಿ ಬೆಳೆಗಳನ್ನು ಬೆಳಿತೀವಿ ಆ ಬೆಳೆಗಳಿಗೂ ಸಹ ಅನುಕೂಲ ಆಗುತ್ತೆ. ಒಂದು ಮುನ್ನೆಚ್ಚರಿಕೆ ಅಂತಂದ್ರೆ ಇದು ಏನು ನಾವು ಅರಣ್ಯ ಬೆಳೆಗಳನ್ನು ನಾವು ಬದುಗಳ ಮೇಲೆ ಇದ್ರ ಮೇಲೆ ಬೆಳಿತೀವಿ, ಬೆಳೆದಾಗ ಇದರ ನೆರಳು ನಮ್ಮ ಹೊಲದ ಬೆಳೆಗಳಿಗೆ ಬರೆದಂಗೆ ಸ್ವಲ್ಪ ಮಟ್ಟಿಗೆ ಅದನ್ನ ನಿಯಂತ್ರಣ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ನಿಯಂತ್ರಣ ಮಾಡಿಕೊಂಡು ನಾವು ಈ ಮರಗಳನ್ನ ನೆಟ್ಟಿದ್ದೆ ಆದ್ರೆ ಅಥವಾ ಒಂದು ಸಸಿಗಳನ್ನ ನೆಟ್ಟಿದ್ದೆ ಆದ್ರೆ ಅರಣ್ಯೀಕರಣ ಫಾರ್ಮ್ ಫಾರೆಸ್ಟ್ ಅಂತ ಹೇಳ್ತೀವಿ, ಇದನ್ನ ಮಾಡಿದ್ದೆ ಆದ್ರೆ ಕೃಷಿ ಜಮೀನಿನಲ್ಲೂ ಸಹ ನಾವು ಸಾಕಷ್ಟು ನೀರನ್ನ ಹಿಡಿದಿಟ್ಕೊಳ್ತಕ್ಕಂತ ಒಂದು ತಂತ್ರಜ್ಞಾನಗಳನ್ನ ಬಹಳ ಮುಖ್ಯವಾಗಿ ಮಾಡಬೇಕಾಗತ್ತೆ. ಜೊತೆಗೆ ನಮ್ಮ ಒಂದು ಮಣ್ಣಿನಲ್ಲಿರ್ತಕ್ಕಂಥ ಒಂದು ಇಂಗಾಲದ ಅಂಶ ಏನಿದೆ ಇದನ್ನ ಹೆಚ್ಚು ಹೆಚ್ಚು ಇಂಗಾಲವನ್ನ ಮಣ್ಣಿನಲ್ಲೇ ಸ್ಥಿರೀಕರಣ ಮಾಡತಕ್ಕಂಥ ಒಂದು ತಂತ್ರಜ್ಞಾನವನ್ನು ಸಹ ನಾವು ಇದ್ರ ಕಡೆ ಹೆಚ್ಚಿನ ಒಂದು ಒತ್ತನ್ನ ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ನೀವು ಸಾಮಾನ್ಯವಾಗಿ ನೋಡಬಹುದು ಇಂಗಾಲದ ವರ್ತುಲ ಅಂತೀವಿ ಕಾರ್ಬನ್ ಸೈಕಲ್ ಅಂತ, ನೀವು ಏನೇ ಸಾವಯವ ವಸ್ತುಗಳನ್ನು ಮಣ್ಣಿಗೆ ಹಾಕಿದ್ರು ಅದರಲ್ಲಿರ್ತಕ್ಕಂಥ ಇಂಗಾಲದಂಶ ವಾತಾವರಣಕ್ಕೆ ಸೇರ್ತಕ್ಕಂಥದ್ದು ಇದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ. ನೀವು ಏನೇ ಒಂದು ಸಾವಯವ ವಸ್ತುಗಳನ್ನು ಮಣ್ಣಿಗೆ ಹಾಕಿದಾಗ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದ ಆಕ್ಸಿಡೇಷನ್ ಆಫ್ ಕಾರ್ಬನ್ ಅಂತೀವಿ, ಅಂದ್ರೆ ಇಂಗಾಲ ಇರತಕ್ಕಂಥದ್ದು ಇಂಗಾಲ ಡೈಆಕ್ಸೈಡ್ ಆಗಿ ವಾತಾವರಣವನ್ನು ಸೇರ್ಕೊಳ್ಳುತ್ತೆ. ಈ ಸೇರ್ಕೊಂಡಾಗ ಈ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಇಂಗಾಲ ಡೈಆಕ್ಸೈಡ್ ಆಗ್ತಾ ಹೋಗುತ್ತೆ ವಾತಾವರಣದಲ್ಲಿ. ಹಾಗಾಗಿ ಹೆಚ್ಚು ಹೆಚ್ಚು ಇಂಗಾಲವನ್ನ ಮಣ್ಣಿನಲ್ಲಿ ಸ್ಥಿರೀಕರಣ ಮಾಡಿ ಅದನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ. ಆ ಸಾವಯವ ವಸ್ತು ಮಣ್ಣಲ್ಲೇ ಉಳಿಯೋ ಹಾಗೆ ಮಾಡ್ಕೊಳ್ಳೋದು ಒಂದು, ಜೊತೆಗೆ ಬೆಳೆಗಳನ್ನ ಸಮರ್ಪಕವಾದ ಬೆಳೆಗಳನ್ನ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಕ್ಲಾಸ್ ಎ ಟು ಜಿ ಅಂತ ಹೇಳ್ತೀವಿ, ಅಂದ್ರೆ ಕ್ಲಾಸ್ 1-8 ಅಂತ ಹೇಳಿ ವರ್ಗೀಕರಣ ಮಾಡಿದೀವಿ ನಾವು ಮಣ್ಣನ್ನ. ಈ ಮಣ್ಣನ್ನ ವರ್ಗೀಕರಣ ಮಾಡಿರೋದು ಯಾವ ರೀತಿ ಅಂತಂದ್ರೆ A1 ಕ್ಲಾಸ್ ಅಂತಂದ್ರೆ ಅಲ್ಲಿ ಯಾವುದೇ ಒಂದು ಕೊರತೆ ಇರಲ್ಲ ನಾವು ಬೆಳೆಗಳನ್ನು ಬೆಳೀಲಿಕ್ಕೆ. ಇನ್ನು ಕೊನೆಯದು 8th class, 8th ಒಂದು ವರ್ಗ ಅಂತ ಹೇಳಿದ್ರೆ ಮಣ್ಣಿನ ವರ್ಗ ಅಂತ ಹೇಳಿದ್ರೆ ಆ ಒಂದು ಮಣ್ಣಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳಿರ್ತವೆ, ಹೆಚ್ಚು ಹೆಚ್ಚಿಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಆಗಲ್ಲ. ಹೀಗೆ ಅಂದ್ರೆ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತವೆ 1st ವರ್ಗದಿಂದ 8th ವರ್ಗಕ್ಕೆ. 1st ವರ್ಗದಲ್ಲಿ ಇರತಕ್ಕಂತ ಏನು ಮಣ್ಣಿದೆ ಜಮೀನಿದೆ ಅಲ್ಲಿ ಸರಿಯಾದ ಒಂದು ಇದರಲ್ಲಿ ನಾವು ಬೆಳೆ ಮತ್ತು ಬೆಳೆ ಪದ್ಧತಿಗಳನ್ನ ನಿರ್ಧಾರ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ ನಮ್ಮ ಜಮೀನುಗಳಲ್ಲಿ A1 class ಅಥವಾ ಒಂದು 1st grade ಮಣ್ಣೇನಿದೆ ಜಮೀನೇನಿದೆ ಅಲ್ಲಿ ನಾವು ಅರಣ್ಯೀಕರಣ ಮಾಡಿರ್ತೀವಿ. ಹಾಗಾಗಿ ಎಲ್ಲಿ ಯಾವ ಬೆಳೆಗಳನ್ನ ಬೆಳಿಬೇಕು ಆ ಬೆಳೆ ಪದ್ಧತಿಗಳು ಯಾವ ರೀತಿ ಇರಬೇಕು ಇವು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ನಮ್ಮ ಮಣ್ಣಿನಲ್ಲಿ ಸಾಧ್ಯವಾದಷ್ಟು ಈ ಹಸಿರೆಲೆ ಬೆಳೆಗಳನ್ನ ಬೆಳೆಯೋದು ಬಹಳ ಮುಖ್ಯ. ಅಂದ್ರೆ ನೀವು ತಿಳಿಸಿದ ಹಾಗೆ ಬಹುಶಃ ಅರಣ್ಯೀಕರಣ ಅನ್ನೋದು ಎಂಟನೇ ವರ್ಗಕ್ಕೆ ಆ ಭೂಮಿ ನಾಲ್ಕು ಐದನೇ ವರ್ಗಕ್ಕೆ ಬರ್ಬೋದು. ನಾಲ್ಕು ಐದನೇ ವರ್ಗಕ್ಕೆ ಕೊನೆಯ ವರ್ಗದಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ನಾವು ಬೇರೆ ಬೇರೆ ಇದಕ್ಕೆ ಉಪಯೋಗಕ್ಕೆ ಅದನ್ನ ಬಳಸ್ಕೋಬೇಕಾಗುತ್ತೆ. ನಾಲ್ಕು ಮತ್ತೆ ಐದು ಆರು ಆರನೇ ವರ್ಗದಲ್ಲಿ ಈ ಅರಣ್ಯ ಬೆಳೆಗಳನ್ನ ಅಂದ್ರೆ ಉತ್ಪಾದಕತೆ ಕಡಿಮೆ ಇರತಕ್ಕಂತಹ ಮಣ್ಣಿನಲ್ಲಿ ನಾವು ಈ ಅರಣ್ಯದ ಬೆಳೆಗಳನ್ನು ಬೆಳೆಯಬಹುದು. ಯಾಕೆಂದ್ರೆ ಅವು ದೀರ್ಘಾವಧಿ ಬೆಳೆಗಳಾಗಿರೋದ್ರಿಂದ ಹೆಚ್ಚು ಆಳಕ್ಕೆ ಬೇರು ಹೋಗೋದ್ರಿಂದ ಅವು ಈ ಮಣ್ಣಿನಲ್ಲೂ ಸಹ ಬೆಳವಣಿಗೆ ಆಗುತ್ತೆ, ನಮಗೆ ಸಾಕಷ್ಟು ಅವು ಉತ್ಪಾದನೆಯನ್ನ ಕೊಡ್ತವೆ. ಹಾಗಾಗಿ ಈ ಒಂದು ಮಣ್ಣಿನ ವರ್ಗೀಕರಣ, ಜಮೀನಿನ ವರ್ಗೀಕರಣ ಜೊತೆಗೆ ಅದಕ್ಕೆ ತಕ್ಕಂತೆ ನಾವು ಬೆಳೆ ಮತ್ತು ಬೆಳೆ ಪದ್ಧತಿಯನ್ನು ಅನುಸರಿಸೋದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಇತ್ತೀಚೆಗೆ ಜಲಾನಯನ ನಿರ್ವಹಣೆ ಅಂತ ಹೇಳ್ತೀವಿ. ಜಲಾನಯನ ನಿರ್ವಹಣೆ ಅಂತಂದ್ರೆ ನಾವು ಏನು ನಮ್ಮ ಬಿದ್ದಂತ ಮಳೆ ನೀರನ್ನ ಸಾಧ್ಯವಾದಷ್ಟು ಅಲ್ಲೇ ಜಮೀನಿನಲ್ಲೇ ನಾವು ಇಂಗೋ ಹಾಗೆ ಮಾಡಿ ಜಮೀನಿಂದ ಹೆಚ್ಚು ಹೆಚ್ಚು ನೀರು ಹೊರಗಡೆ ಮಳೆ ನೀರು ಹೊರಗಡೆ ಹೋಗದೆ ಇರೋಂಗ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಒಂದು ಮಟ್ಟದವರೆಗೆ ಇದನ್ನ ಮಾಡಬಹುದು. ನಂತರ ಹೆಚ್ಚು ಹೆಚ್ಚು ಮಳೆ ಬಂದಾಗ ನಾನು ಆವಾಗಲೇ ಹೇಳಿದೆ ಸಾಕಷ್ಟು ಮಳೆಯ ಒಂದು ಏನು ತೀವ್ರತೆ ಏನು ತುಂಬಾ ಜಾಸ್ತಿ ಬರುತ್ತೆ ಅವಾಗ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿಗಿಂತ ಹೆಚ್ಚು ಮೀರಿ ಮಳೆ ಬಂದಾಗ ಖಂಡಿತವಾಗ್ಲೂ ಅದು ರನ್ ಆಫ್ ಅಥವಾ ಕೊಚ್ಚಣೆ ಮಳೆಯಾಗಿ ಮಾರ್ಪಾಡಾಗುತ್ತೆ. ಅವಾಗ ಅದು ಬಹಳ ಸೇಫ್ ಆಗಿ ಅಂದ್ರೆ ಸುರಕ್ಷಿತವಾಗಿ ಅದು ಆ ನೀರು ಹೊರಗಡೆ ಹೋಗೋ ಹಾಗೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನೀರಿನ ಜೊತೆ ಮಣ್ಣು ಕೊಚ್ಚಣೆ ಆದ್ರೆ ನಮ್ಮ ಒಂದು ಬಹುತೇಕ ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ಆ ದೃಷ್ಟಿಯಿಂದ ಆ ಬಿದ್ದಂತ ಮಳೆ ನೀರು ಅಲ್ಲೇ ಬಿದ್ದಲ್ಲೇ ಇಂಗೋ ಹಾಗೆ ಮಾಡೋದು ಮತ್ತು ಹೆಚ್ಚುವರಿ ನೀರನ್ನ ಕೃಷಿ ಹೊಂಡಗಳಲ್ಲಿ ಅದನ್ನ ಶೇಖರಣೆ ಮಾಡಿ ಅದನ್ನ ಲೈಫ್ ಸೇವಿಂಗ್ ಇರಿಗೇಷನ್ ಅಂತೀವಿ. ಸಾಮಾನ್ಯವಾಗಿ ಒಂದು ಸತಿ ನಾವು ಈ ಕೃಷಿ ಹೊಂಡದಲ್ಲಿ ನೀರನ್ನು ಸಂಗ್ರಹ ಮಾಡಿದ್ರೆ ಎರಡರಿಂದ ಮೂರು ನೀರಾವರಿಗೆ ಆ ಒಂದು ಎಕರೆ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಶೇಕಡ 10% ಜಮೀನನ್ನು ನಾವು ಹೇಳ್ತೀವಿ ಒಂದು ಕೃಷಿ ಹೊಂಡಕ್ಕೆ ಮೀಸಲಾಗಿಡಬೇಕು ಅಂತ. ಅಲ್ಲಿ ಶೇಖರಣೆ ಆದಂತ ನೀರು ಸುಮಾರು ಆ ಒಂದು ಎಕರೆಗೆ 2-3 ನೀರಾವರಿಗೆ ಸಾಕಾಗುತ್ತೆ. ಅಂದ್ರೆ ಬಹುತೇಕ ನಮ್ಮ ಒಂದು ಮಳೆ ಆಶ್ರಿತ ಬೆಳೆಗಳು 2-3 ನೀರಾವರಿ ಕೊಟ್ಟರೆ ಸಾಕಷ್ಟು ಅವು ಬಚಾವ್ ಆಗುತ್ತೆ ಆ ಬೆಳೆಗಳು. ಹಾಗಾಗಿ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಕೃಷಿ ಹೊಂಡ ಮಾಡಿಕೊಂಡು ಆ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಜೊತೆಗೆ ಹೆಚ್ಚುವರಿ ನೀರನ್ನ ಬೇರೆ ಬೇರೆ ವಿಧಾನದಲ್ಲಿ ನಾವು ಸಂಗ್ರಹ ಮಾಡಿ ಮತ್ತೆ ಮರುಬಳಕೆ ಮಾಡ್ತಕ್ಕಂಥದ್ದು ಮತ್ತೆ ಮಣ್ಣು ಸಾಧ್ಯವಾದಷ್ಟು ಮಣ್ಣು ಕೊಚ್ಚಣೆ ಆಗೋದನ್ನ ತಪ್ಪಿಸೋದು ಇವೆಲ್ಲ ಕ್ರಮಗಳನ್ನು ನಾವು ವಿಶೇಷವಾಗಿ ಒಂದು ನೀರಾವರಿ ಜಮೀನಲ್ಲೂ ಇರ್ಬೋದು ಮಳೆ ಆಶ್ರಯದಲ್ಲಿ ಬಹಳ ಮುಖ್ಯವಾಗಿ. ಯಾಕೆಂದ್ರೆ ಮಳೆಯ ಒಂದು ಪ್ರಮಾಣನೇ ಕಡಿಮೆ ಇರೋದ್ರಿಂದ ಈ ಒಂದು ಪ್ರದೇಶಗಳಲ್ಲಿ ಮಳೆಯ ನೀರನ್ನ ಅಲ್ಲೇ ಸಂಗ್ರಹ ಮಾಡಿ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಹವಾಮಾನ ವೈಪರೀತ್ಯದಲ್ಲಿ ಕೃಷಿ ವಿಮೆ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಯಾಕೆಂದ್ರೆ ಬಹುತೇಕ ಇವಾಗ ನಮ್ಮ ಭಾರತ ಸರ್ಕಾರದಲ್ಲಿ ಈ ಒಂದು ಯೋಜನೆ ಬಹಳ ಮುಖ್ಯವಾದ ಯೋಜನೆ ಜಾರಿಗೊಳಿಸಿದ್ದಾರೆ. ಸುಮಾರು ವರ್ಷಗಳಿಂದ ನಡೀತಾ ಇದೆ ಇದು. ಯಾವುದೇ ಒಂದು ಬೆಳೆ ನಷ್ಟ ಆದಾಗ ನಷ್ಟ ಆದಂತ ರೈತರಿಗೆ ಅವರು ಕೃಷಿ ವಿಮೆ ಮಾಡಿಸಿದ್ರೆ ಅವ್ರಿಗೆ ಏನು ನಷ್ಟ ಆಗಿದೆಯೋ ಅದನ್ನ ಆಧಾರವಾಗಿ ಇಟ್ಕೊಂಡು ಅವರಿಗೆ ವಿಮೆ ಒಂದು ಹಣವನ್ನ ಹಿಂತಿರುಗಿಸ್ತಕ್ಕಂತ ಒಂದು ವ್ಯವಸ್ಥೆ ಈ ಒಂದು ಕೃಷಿ ವಿಮೆನಲ್ಲಿದೆ. ಇದನ್ನ ಮಾಡಿಸೋದ್ರಿಂದ ಏನು ಅಂತಂದ್ರೆ ಬಹುತೇಕ ರೈತರಿಗೆ ಮಳೆಯ ಒಂದು ವೈಪರೀತ್ಯದಿಂದ ಹವಾಮಾನ ವೈಪರೀತ್ಯದಿಂದ ನಮಗೆ ಬೆಳೆ ನಷ್ಟ ಆದಾಗ ನಮಗೆ ಆ ಒಂದು ಇದನ್ನ ಸರಿದೂಗಿಸ್ಕೊಳ್ಳಿಕ್ಕೆ ಅಥವಾ ಒಂದು ಎಷ್ಟು ಸ್ವಲ್ಪ ಪ್ರಮಾಣದಲ್ಲಿ ನಷ್ಟವನ್ನ ಸರಿದೂಗಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಇಲ್ಲಿ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಈಗ ನೀವು ವಿಜ್ಞಾನಿಗಳು ತಂತ್ರಜ್ಞರನ್ನು ತಡ್ಕೊಂಡು ಬೆಳವಣಿಗೆ ಹೊಂದುವಂತಹ ತಳಿಗಳ ಅನ್ವೇಷಣೆಯೂ ಆಗ್ತಾ ಇದೆ. ಇಲ್ಲಿ ಒಬ್ಬ ಬೆಳೆಗಾರ ಅಥವಾ ಒಬ್ಬ ಕೃಷಿಕನ ಜವಾಬ್ದಾರಿ ಬಹಳ ಸೀಮಿತವಾಗಿರುತ್ತೆ. ಆತನ ಕೃಷಿ ಪ್ರದೇಶದಲ್ಲಿ ವೈಯಕ್ತಿಕವಾಗಿ ಆತ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳ್ಬೋದು. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಮಳೆ ಆಶ್ರಯದ ಪ್ರದೇಶಕ್ಕೆ ಬಹಳ ಒತ್ತನ್ನ ಕೊಡ್ತಾ ಇದ್ದೆ. ಈ ಮಳೆ ಆಶ್ರಯದ ಪ್ರದೇಶದಲ್ಲಿ ಪ್ರತಿ ದಿವಸ ಮಾಡೋ ಚಟುವಟಿಕೆನು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಈ ಮಳೆ ಪ್ರಾರಂಭದಲ್ಲಿ ಫಸ್ಟ್ ಮೊದಲ ಮಳೆ ಬಂದಂತ ಸಂದರ್ಭದಲ್ಲಿ ಈ ಜಮೀನನ್ನ ತಯಾರು ಮಾಡ್ಕೊಳ್ತಕ್ಕಂಥದ್ದು ಸಿದ್ಧ ಇಟ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಮಳೆ ಬಂದಾಗ ಅದನ್ನ ಬಿತ್ತನೆಗೆ ಅಣಿ ಮಾಡ್ಕೊಳ್ತಕ್ಕಂಥದ್ದು ಇದು ಬಹಳ ಮುಖ್ಯ ಆಗುತ್ತೆ. ಒಂದೊಂದು ದಿವಸನೂ ಇಲ್ಲಿ ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ. ಆ ದೃಷ್ಟಿನಲ್ಲಿ ಏನು ಇದಕ್ಕೆ ಪರಿಕರಗಳು ಬಿತ್ತನೆ ಒಳ್ಳೆ ಬಿತ್ತನೆ ಬೀಜನ ತಯಾರು ಮಾಡಿಕೊಂಡು ಇಟ್ಕೊಂಡಿರೋದು ಇಲ್ಲಿ ಮುಖ್ಯವಾಗಿ ನಾವು ಈ ಒಂದು ಮಳೆಯ ವೈಪರೀತ್ಯಕ್ಕೆ ತಕ್ಕಂಗೆ ನಾವು ನಮ್ಮ ಇದನ್ನು ಮಾರ್ಪಾಡು ಮಾಡ್ಕೋಬೇಕಾಗುತ್ತೆ ಏನು ನಾವು ಮಾಡ್ತಕ್ಕಂತ ಒಂದು ಕೃಷಿ ಚಟುವಟಿಕೆಗಳನ್ನ. ಯಾಕೆಂತಂದ್ರೆ ನಾವು ಇವಾಗ ನೋಡ್ತಾ ಇದ್ದೀವಿ ಸಾಕಷ್ಟು ಈ ಮುಂಗಾರು ಮಳೆ ಅಂತಂದ್ರೆ ಸಾಕಷ್ಟು ಮುಂದಕ್ಕೆ ಹೋಗಿದೆ. ಮುಂಗಾರು ಮಳೆ ಇವಾಗ ಸಾಮಾನ್ಯವಾಗಿ ಜೂನ್ ನಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ವಿ, ಆದ್ರೆ ಜೂನ್ ನಲ್ಲಿ ಬಹುತೇಕ ವರ್ಷದಲ್ಲಿ ಜೂನ್ ನಲ್ಲಿ ಪ್ರಾರಂಭ ಆಗಲ್ಲ. ಪ್ರಾರಂಭವಾದ್ರೂ ಸಹ ಮಧ್ಯದಲ್ಲಿ ಮಳೆ ಕೈ ಕೊಡ್ತಕ್ಕಂಥ ಸನ್ನಿವೇಶ ಇರುತ್ತೆ. ಆ ದೃಷ್ಟಿನಲ್ಲಿ ಇವಾಗ ಮಳೆ ಪ್ರಾರಂಭವಾಗೋದು ತಡವಾದಾಗ ಕಂಟಿಂಜೆನ್ಸಿ ಕ್ರಾಪಿಂಗ್ ಅಂತೀವಿ, ಅಂದ್ರೆ ಪರ್ಯಾಯ ಬೆಳೆ ಯೋಜನೆನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಜೊತೆಗೆ ಈ ಒಂದು ಯಾವ್ಯಾವ ಸನ್ನಿವೇಶಕ್ಕೆ ಯಾವ್ಯಾವ ಅವಧಿಯ ಒಂದು ತಳಿಗಳನ್ನ ನಾವು ಹಾಕಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಏನಪ್ಪಾ ಅಂತಂದ್ರೆ ಜೂನ್ ನಲ್ಲಿ ನಾವು ಪ್ರಾರಂಭವಾದಾಗ ಬಹುತೇಕ ಬೆಳೆಗಳಲ್ಲಿ ದೀರ್ಘಾವಧಿ ತಳಿಗಳಿಗೆ ಹೋಗ್ಬೋದು ಜೂನ್ ತಿಂಗಳಲ್ಲಿ. ಭತ್ತದಲ್ಲಿರ್ಬೋದು ಮತ್ತೆ ರಾಗಿನಲ್ಲಿರ್ಬೋದು ಮತ್ತೆ ಬೇರೆ ಬೆಳೆಗಳಲ್ಲಿ ದೀರ್ಘಾವಧಿ ತಳಿಗಳಿಗೆ ಹೋಗ್ತಕ್ಕಂಥದ್ದು ಜೂನ್ ಜುಲೈ ತಿಂಗಳಲ್ಲಿ ಪ್ರಾರಂಭವಾದಾಗ, ನಂತರ ಬೀಳ್ತಕ್ಕಂಥ ಮಳೆ ಆಗಸ್ಟ್ ತಿಂಗಳಿಗೆ ಹೋದ್ರೆ ಈ ಒಂದು ಮುಂಗಾರು ಮಳೆ ಬರ್ತಕ್ಕಂಥದ್ದು, ಅವಾಗ ನಾವು ಈ ಪರ್ಯಾಯ ಬೆಳೆ ಯೋಜನೆಗಳು ಅಂತಂದ್ರೆ ಭತ್ತದಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಬಹಳ ಮುಖ್ಯವಾಗಿ ಮೀಡಿಯಂ ಡ್ಯೂರೇಷನ್ ಅಥವಾ ಶಾರ್ಟ್ ಡ್ಯೂರೇಷನ್ ಕಡಿಮೆ ಅವಧಿ ಮಧ್ಯಮ ಅವಧಿ ತಳಿಗಳು ಇವನ್ನ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ದೀರ್ಘಾವಧಿ ತಳಿಗಳನ್ನೇ ನೀವೇನಾದ್ರೂ ಆಗಸ್ಟ್ನಲ್ಲಿ ಹಾಕಿದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಚಳಿಗಾಲನೂ ಸಹ ಬದಲಾವಣೆ ಆಗಿದೆ. ಚಳಿಗಾಲ ಬರ್ತಕ್ಕಂಥ ನಾವು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಚಳಿಗಾಲ ಬರುತ್ತೆ ಅಂತ ಹೇಳ್ತಾ ಇದ್ವಿ, ಆದ್ರೆ ಅದು ಸಹ ಡಿಸೆಂಬರ್ಗೆ ಮುಂದಕ್ಕೆ ಹೋಗಿದೆ. ಅಕ್ಟೋಬರ್ ನವೆಂಬರ್ನಲ್ಲೇ ಏನಾದ್ರೂ ನಮಗೆ ಚಳಿಗಾಲ ಪ್ರಾರಂಭ ಆದ್ರೆ, ಅದರಲ್ಲೂ ವಿಶೇಷವಾಗಿ ಭತ್ತದಲ್ಲಿ ಉಷ್ಣಾಂಶ ಏನಾದ್ರೂ 13 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಬಂದ್ರೆ ಪರಾಗಸ್ಪರ್ಶ ಕ್ರಿಯೆ ಮೇಲೆ ಬಹಳ ತೀವ್ರವಾದ ಒಂದು ಪರಿಣಾಮ, ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಹಂಗೆ ಬೀರಿದಾಗ ಇಳುವರಿ ಬಹಳ ಕುಂಠಿತವಾಗುತ್ತೆ, ಕಾಳು ಪೂರ್ತಿ ಜೊಳ್ಳಾಗುವಂತಹ ಸನ್ನಿವೇಶ ಇರುತ್ತೆ, ಬಹುತೇಕ ಕಾಳುಗಳು ಜೊಳ್ಳಾಗುವಂತಹ ಸನ್ನಿವೇಶ ಇರುತ್ತೆ. ಹಾಗಾಗಿ ಈ ಒಂದು ನಾವೇನು ವ್ಯವಸಾಯ ಮಾಡ್ತೀವಿ, ನಾವು ಬಿತ್ತನೆ ಮಾಡ್ತೀವಿ, ಮಾಡುವಂತ ಒಂದು ತಳಿಗಳನ್ನ ಆರಿಸೋದು ಬಹಳ ಮುಖ್ಯ ಆಗುತ್ತೆ. ದೀರ್ಘಾವಧಿ ತಳಿಗಳನ್ನ ಯಾವುದೇ ಕಾರಣಕ್ಕೂ ಆಗಸ್ಟ್ನಲ್ಲಿ ಹೋಗಬಾರ್ದು. ಆಗಸ್ಟ್ಗೆ ಬಂದ ತಕ್ಷಣ ನಾವು ಮಧ್ಯಮಾವಧಿ ತಳಿಗಳು ಅಥವಾ ಅಲ್ಪಾವಧಿ ತಳಿಗಳಿಗೆ ಹೋಗಬೇಕು. ಈ ರೀತಿ ಹೋದಾಗ ಏನಾಗುತ್ತೆ, ಆ ಒಂದು ತಳಿಗಳು ಆ ಅವಧಿನಲ್ಲೇ ಅವು ಪೂರ್ಣ ಅದರ ಒಂದು ಇದನ್ನ ಮುಗಿಸೋದ್ರಿಂದ ಬೆಳೆಯ ಒಂದು ಅವಧಿಯನ್ನ ನಮಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ದೀರ್ಘಾವಧಿ ತಳಿಗಳನ್ನು ಹಾಕಿದಾಗ ಅದೇ ಸಮಸ್ಯೆ ಆಗುತ್ತೆ. ಜೊತೆಗೆ ಕಬ್ಬಿನಲ್ಲೂ ಅಷ್ಟೇ, ಕಬ್ಬಿನಲ್ಲಿ ನಾವು ವಿಶೇಷವಾಗಿ ಕೆಲವು ತಳಿಗಳನ್ನ ಮೇ ಜೂನ್ ತಿಂಗಳಲ್ಲೇ ಬಿತ್ತನೆ ಮಾಡ್ತಾರೆ, ನಾಟಿ ಮಾಡ್ತಾರೆ. ನಾಟಿ ಮಾಡಿದಾಗ ಏನಾಗುತ್ತೆ, ಅದೇ ವರ್ಷದಲ್ಲಿ ಫ್ಲವರಿಂಗ್ ಬರೋದ್ರಿಂದ ಅದು ಸಹ ಅಷ್ಟೇ ವ್ಯತಿರಿಕ್ತವಾದ ಒಂದು ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಈ ರೀತಿ ರಾಗಿನಲ್ಲೂ ಅಷ್ಟೇ, ಮಧ್ಯಮಾವಧಿ ತಳಿಗಳಿಗೆ ಸ್ವಲ್ಪ ತಡವಾಗಾದಾಗ ಮಧ್ಯಮಾವಧಿ ತಳಿಗಳು, ಇನ್ನೂ ತಡವಾಗಿ ಮಳೆ ಬಂದಾಗ ಕೆಲವು ನಾವು ಈ ಕೆಲವು ಮಿಲ್ಲೆಟ್ಸ್ ಹೇಳ್ತೀವಿ ಅಂದ್ರೆ ತೃಣಧಾನ್ಯಗಳನ್ನು ಹೇಳ್ತೀವಿ, ತೃಣಧಾನ್ಯಗಳನ್ನ ಬಿತ್ತನೆ ಮಾಡಿದಾಗ ಅವಕ್ಕೆ ಅವು ಕ್ಲೈಮೇಟ್ ರೆಸಿಲಿಯಂಟ್ ಕ್ರಾಪ್ಸ್ ಅಂತಾನೆ ಹೇಳ್ತೀವಿ, ಅಂದ್ರೆ ಈ ಹವಾಮಾನ ವೈಪರೀತ್ಯಕ್ಕೆ ಒಗ್ಗುವಂತ ಬೆಳೆಗಳು ಅಂತಾನೆ ಹೇಳ್ತೀವಿ. ಅವನ್ನ ಮಳೆ ಆಶ್ರಯದಲ್ಲಿ ತಡವಾಗಿ ಮಳೆ ಬಂದಾಗ ತೃಣಧಾನ್ಯಗಳನ್ನ ನಾವು ಬಿತ್ತನೆ ಮಾಡಿದಾಗ ಅವು ಬಹಳ ಕಡಿಮೆ ನೀರಿನಲ್ಲಿ ಅವು ಬೆಳೆ ಬರೋದ್ರಿಂದ ಅವಕ್ಕೆ ಅಷ್ಟು ನೀರಿನ ಅವಶ್ಯಕತೆ ಇರೋದಿಲ್ಲ. ಅವನ್ನ ತಡವಾಗಿ ಬಿತ್ತನೆ ಮಾಡಿದಾಗ ಮಾಡ್ಕೋಬೇಕು. ಜೊತೆಗೆ ಕೆಲವು ಏನು ನಾವು ದ್ವಿದಳ ಧಾನ್ಯ ಜಾತಿಗೆ ಸೇರಿದ ಬೆಳೆಗಳನ್ನು ಹೇಳ್ತೀವಿ, ಅವನ್ನೂ ಸಹ ಇದ್ರ ಜೊತೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಏಕದಳ ಮತ್ತು ದ್ವಿದಳ ಧಾನ್ಯದ ಒಂದು ಬೆಳೆಗಳನ್ನ ಸಮತೋಲನದಲ್ಲಿ ಮಾಡಿದಾಗ ನಮ್ಮ ಜಮೀನಿನಲ್ಲಿ ಈ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಹೀರುವಂತ ಶಕ್ತಿ ದ್ವಿದಳ ಧಾನ್ಯದ ಬೆಳೆಗಳಿಗಿರುತ್ತೆ. ಹಾಗಾಗಿ ದ್ವಿದಳ ಧಾನ್ಯದ ಬೆಳೆಗಳನ್ನ ಮಾಡೋದು, ಜೊತೆಗೆ ಅದನ್ನ ಹಸಿರೆಲೆಯಾಗಿ ಅದನ್ನ ಮತ್ತೆ ಬೆಳೆಯ ಕಟಾವಾದ ನಂತರ ನಾವು ಧಾನ್ಯವನ್ನು ತಗೊಂಡ ನಂತರ ಅದನ್ನ ಹಸಿರು ಎಲೆ ಭಾಗವನ್ನು ಮತ್ತೆ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು, ಈ ಒಂದು ಪ್ರಕ್ರಿಯೆ ಮಾಡೋದ್ರಿಂದ ಸತತವಾಗಿ ಮಾಡೋದ್ರಿಂದ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಮಣ್ಣಿನಲ್ಲಿ ಇದನ್ನೇ ಇಂಡೈರೆಕ್ಟ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳಿದ್ ನಾನು, ಅಂದ್ರೆ ಪರೋಕ್ಷವಾಗಿ ಇಂಗಾಲವನ್ನ ಸ್ಥಿರೀಕರಣ ಮಾಡತಕ್ಕಂಥ ಒಂದು ವಿಧಾನ ಅಂತ. ಇದನ್ನು ಮಣ್ಣಿನಲ್ಲಿ ಸತತವಾಗಿ ಮಾಡ್ತಾ ಹೋದಾಗ ನಮ್ಮ ಮಣ್ಣಿನಲ್ಲಿ ಇಂಗಾಲದ ಅಂಶ ಜಾಸ್ತಿಯಾಗಿ ಈ ಇಂಗಾಲದ ಅಂಶನೇ ನಮ್ಮ ಮಣ್ಣಿನ ಫಲವತ್ತತೆಗೆ ದಿಕ್ಸೂಚಿ. ಯಾವುದೇ ಒಂದು ನೀವು ಬೇಸಾಯ ಕ್ರಮಗಳನ್ನು ಮಾಡಿದ್ರು ಈ ಇಂಗಾಲದ ಒಂದು ಅಂಶ ಜಾಸ್ತಿ ಇದ್ದಾಗ ಮಾತ್ರ ನೀವು ಹಾಕದಂತ ರಸಗೊಬ್ಬರಗಳು ಮತ್ತು ಬೇರೆ ಬೇರೆ ಬೆಳೆಗಳಿಗೆ ಪ್ರತಿಕ್ರಿಯೆ ಕೊಡ್ತವೆ. ಆ ನಿಟ್ಟಿನಲ್ಲಿ ಇಂಗಾಲದ ಅಂಶವನ್ನು ಭೂಮಿನಲ್ಲಿ ಹೆಚ್ಚಿಗೆ ಮಾಡಿಕೊಂಡು ನಾವು ಬೆಳೆ ಬೆಳೆದಿದ್ದೆ ಆದ್ರೆ ನಮಗೆ ಒಂದು ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡ್ಕೋಬಹುದು ಅನ್ನೋದು ನನ್ನ ಒಂದು ಭಾವನೆ. ಬಹಳ ಸಂತೋಷ ಡಾಕ್ಟರ್ ಕೆ ವಿ ಕೇಶವಯ್ಯ ಅವರೇ. ಹವಾಮಾನಕ್ಕೆ ಒಗ್ಗುವಂತಹ ಕೃಷಿ ಕ್ರಮಗಳು ಯಾವ ರೀತಿ ಅನುಷ್ಠಾನಕ್ಕೆ ಬರಬೇಕು, ಈಗೇನು ಬೆಳೆ ಉತ್ಪಾದನೆ ಆಗ್ತಾ ಇದೆ ಅದಕ್ಕೆ ಹೆಚ್ಚು ಹಾನಿ ಆಗಬಾರದು ಅನ್ನೋ ಹಾಗಿದ್ರೆ ಬದಲಾವಣೆಗಳು ಎಲ್ಲಿಂದ ಪ್ರಾರಂಭ ಆಗಬೇಕು, ಎಲ್ಲಿಯ ತನಕ ಸಾಗಬೇಕು, ಈ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ನೀಡಿದ್ದೀರಿ. ಇದು ಒಂದು ಹೊಸ ರೀತಿಯ ಚಿಂತನೆಗೆ ನಮ್ಮ ಕೃಷಿಕರನ್ನ ಬೆಳೆಗಾರರನ್ನ ಒಳಪಡಿಸಲಿ ಅನ್ನೋದು ನಮ್ಮ ಒಂದು ಆಶಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಇದರ ಬಗ್ಗೆ ಅನುಮಾನಗಳು ಇನ್ನೂ ಉಳಿದಿರುತ್ತೆ ಅವರ ಮನಸ್ಸಿನಲ್ಲಿ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. 9901923222 9901923222 ಇನ್ನೊಂದ್ಸಲ 9901923222 ಒಳ್ಳೇದು. ನಮ್ಮ ರೈತ ಬಾಂಧವರು ಸಹ ಈ ಬಗ್ಗೆ ಯೋಚನೆ ಮಾಡಿ ನಿಮಗೆ ದೂರವಾಣಿ ಮೂಲಕ ಇನ್ನೊಂದಿಷ್ಟು ಮಾಹಿತಿಯನ್ನ ಪಡೀತಾರೆ ಅಂತ ಭಾವಿಸಿ ಈ ಮಾತುಕತೆಯನ್ನ ಮುಗಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ಹವಾಮಾನ ಆಧಾರಿತ ಕೃಷಿ ತಂತ್ರಜ್ಞಾನಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಕೆ ವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ಏನೋ ಸಿದ್ಧ, ನಿಮ್ ಮನೆ ಹತ್ರ ತರಕಾರಿ ಗಿರ್ಕಾರಿ ಬೆಳೆಯಕ್ಕೆ ಖಾಲಿ ಜಾಗ ಐತೆನ? ಹ್ಞೂ ಸರ್ ಐತೆ. ಯಾಕ್ ಸರ್ ಸ್ಕೂಲಿಗ್ ಬರ ಬಿಟ್ಟು ತರಕಾರಿ ಬೆಳೆಯೋದ? ಹಂಗಲ್ಲ ಕಂಠ, ಗ್ರಾಮ ಪಂಚಾಯತಿಯವರು ಉದ್ಯೋಗ ಖಾತ್ರಿನಾಗೆ ಪೌಷ್ಟಿಕ ತೋಟ ಸ್ಕೀಮ್ ಮಾಡವ್ರೆ, ಹೋಗಿ ನಿಮ್ ಅಪ್ಪಂಗ್ ಹೇಳು. ಸರಿ ಸರ್, ಅದರಲ್ಲಿ ನಮಗೇನ್ ಹೆಲ್ಪ್ ಮಾಡ್ತಾರೆ ಸರ್? ಮನೆ ಸುತ್ತ ಇರೋ ಜಾಗದಲ್ಲಿ ಕರಿಬೇವು, ನುಗ್ಗೆ, ಪೇರಲ, ಮಾವು, ನೆಲ್ಲಿ, ಸೀತಾಫಲ ಗಿಡಗಳನ್ನ ಹಾಕೋಕೆ ಅಂತ 2,000 ರೂಪಾಯಿ ದುಡ್ಡು ಕೊಡ್ತಾರೆ. ಹೌದಾ ಸರ್? ಹಂಗಾರ ಈಗ್ಲೇ ಹೋಯ್ತೀನಿ ಸರ್. ನಮ್ಮ ಅಪ್ಪ, ನಮ್ ದೊಡ್ಡಪ್ಪ ಎಲ್ರಿಗೆ ಹೇಳ್ತೀನಿ. ಮತ್ತೆ ಸ್ಕೂಲು? ಹ್ಞೂ ಸರ್ ಬರ್ತೀನಿ. ಉದ್ಯೋಗ ಖಾತ್ರಿಯಡಿ ಪೌಷ್ಟಿಕ ತೋಟ ನಿರ್ಮಿಸಿಕೊಳ್ಳಲು ಇಂದೇ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ ಸಂಖ್ಯೆ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಮೂಲಕ ಬೇಡಿಕೆ ಸಲ್ಲಿಸಿ. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ.